ಈಗ ನಾವು ಲಾಸ್ಟ್ ಇಯರ್ ಕಾಳುಮೆಣಸಿಗೆ 650-700 ರೂಪಾಯಿ ಇತ್ತು, ಈಗ ಅದೇ ಹಿಂದಿನ ವರ್ಷದಿಂದ ಸೀದಾ 300 ರೂಪಾಯಿ ಬಂದಿದೆ. ಈ ತರದ ವ್ಯತ್ಯಾಸಗಳು ತುಂಬಾ ತೊಂದರೆ ಆಗ್ತದೆ ರೈತರಿಗೆ. ಆಮೇಲೆ ಮಾರ್ಕೆಟಿಗೆ ಕೆಲವು ನಮ್ದು ಬಾಳೆ ಇದೆ, ಬಾಳೆಗೆ ಮಾರ್ಕೆಟಿಂಗೇ ಇಲ್ಲ. ನಮ್ಮ ಸಂಸ್ಥೆಯಿಂದಲೂ ಪಾಪ ಅವರಿಗೂ ಕಷ್ಟ ಇದೆ ತಗೊಳ್ಳಿಕ್ಕೆ. ಹಸಿ ವ್ಯಾಪಾರ ಆಗಿರೋದ್ರಿಂದ ಇಲ್ಲಿ ಮಧ್ಯವರ್ತಿಗಳಿಗೆ ಕೊಡ್ಬೇಕಾಗ್ತದೆ, ಯಾಕೆಂದ್ರೆ ನಾವು ಬಾರಿ ಒಳಗೆ ಕಾಡಿನೊಳಗಿದ್ದಂಗಿದೀವಿ. ಅದು ಸ್ವಲ್ಪ ಉತ್ಪನ್ನ ನಮ್ಗೆ ಒಳ್ಳೇದಾಗಬೇಕಾಗಿದೆ. ಹಾಗಾಗಿ ಇನ್ನುಳಿದಂತೆ ತಾವು ಖುಷಿಯಾಗಿದ್ದೀರಿ, ನೆಮ್ಮದಿಯಾಗಿದ್ದೀರಿ. ಇದುವರೆಗೆ ತಮ್ಮ ಈ ಕೃಷಿ ಅನುಭವಗಳನ್ನ, ನೆಮ್ಮದಿಯ ಅನುಭವಗಳನ್ನ ಮುಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತೋಟಗಾರಿಕೆ ಮತ್ತು ಸಾಂಬಾರು ಬೆಳೆ ಕೃಷಿ ಅನುಭವ ಈ ಕುರಿತು ಹೊಸನಗರ ಕೆಕೆ ಹೊಂಡದ ಹರ್ಷ ಕೆಕೆ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಎಚ್ ಎನ್ ಸುಬ್ರಹ್ಮಣ್ಯ. ಈಗ ಒಂದು ಚಿತ್ರಗೀತೆ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಚ್ ಪಿ ಗೀತಾ ಅವರ ಧ್ವನಿಗಳಲ್ಲಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಅರಿತೆಯ ಕಲಿಯುವ ದಾರಿ ಈಗ ಸಹಜವು ನಡೆವನು ಎಡವೋದು, ಸಹಜವು ಜಾರನು ಬುರುಳೋದು. ಇನ್ನೆಂದು ಹಿರಿಯರ ಈ ಹೊನ್ನ ನುಡಿಯ ಮರೆಯಬೇಡವೇ. ನಗುವೆಯ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿತೆಯ ಕಲಿಯುವ ದಾರಿ ಈಗ ತಿಳಿಸಿದೆ. ನೀತಿಯ ನುಡಿಗಳನ್ನು ಕಲಿಸಿದೆ ನಡೆಯುವ ರೀತಿಯನ್ನು ಎಂದೆಂದು ನಾನಿನ್ನ ಈ ಜಾನ ನುಡಿಯ ಮರೆತು ಬಾಳೆನು. ಮಾತಾಡಿ ಮನಕ್ಕೆ ಆನಂದ ತಂದೆ ಚೆಲುವೆಯ ನಿಜಾಣೆ ಮುತ್ತಂಥ ಮಾತಾಡಿ ಮನಕ್ಕೆ ಆನಂದ ತಂದೆ. ಪ್ರತಿಕನೆ ಸಾಕಿನ್ನು ಹೊಗಳಿಕೆ ಏಕಿನ್ನು ನಿನಗೆ ನಾ ಸೋತು ಹೋದೆ, ನಿನಗೆ ನಾ ಸೋತು ಹೋದೆ. ನಗುವೆಯ ನಗುವೆಯ ಜೇನಾದೆ ಬಿಡುವೆನೆ ನಾನು ನಿನ್ನ, ಬಿಡುವೆನೆ ನಾನು ನಿನ್ನ. ನಗುವೆಯ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿತೆಯ ಕಲಿಯುವ ದಾರಿ ಈಗ. ಸಹಜವು ನಡೆವನು ಎಡಬಹುದು, ಸಹಜವು ಜಾರನು ಉರುಳೋದು. ಇನ್ನೆಂದು ಹಿರಿಯರ ಈ ಹೊನ್ನ ನುಡಿಯ ಮರೆಯಬೇಡವೇ. ತರರ ಚಿತ್ರಗೀತೆ ಕೇಳಿದ್ರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.